3.1 ಮತ್ತು 4.5 ಕಿಲೋಮೀಟರ್ ಎತ್ತರದಲ್ಲಿ ಶಿಯರ್ ಜೋನ್ ಇದೆ. ಇನ್ನ ಒಂದು ಸರ್ಕ್ಯುಲೇಷನ್ ಒರಿಸಾದಲ್ಲಿ 5.8 ಕಿಲೋಮೀಟರ್ ಎತ್ತರದವರೆಗಿದೆ. ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ 7 ದಿನಗಳವರೆಗೆ ಎಲ್ಲಾ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಸುಮಾರು ಜೂನ್ 11 ರಿಂದ ಜೂನ್ 20 ತನಕೂ ಈ ಮಳೆ ಮುಂದುವರಿಯುವ ಸಾಧ್ಯತೆ ಐತಿ. ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಇದು ಸಾಧ್ಯತೆ ಕಂಡು ಬರಬಹುದು. ಎಲ್ಲಾ ಜಿಲ್ಲೆಗಳಲ್ಲಿ ಕಂಡು ಬರ್ತೈತಿ. ಮತ್ತ ಅದು ಅಲ್ಲದೆ ಕೆಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ, ಕೆಲವೊಂದು ಕಡೆ ಅತಿ ಭಾರಿ ಮಳೆ, ಕೆಲವೊಂದು ಜಿಲ್ಲೆಗಳ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಐತಿ. ನಾಳೆಯಿಂದ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಐತಿ. ಯಾವ ಜಿಲ್ಲಾ ಅಂದ್ರೆ ಕಾರವಾರ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಅತ್ಯಂತ ಭಾರಿ ಅಂದ್ರೆ 20 ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆಯನ್ನು ನಾವು ನಿರೀಕ್ಷಿಸಬಹುದು ಕೆಲವೊಂದು ಸ್ಥಳಗಳಲ್ಲಿ ನಾಳೆ. ಇವತ್ತ ಈ ಮಲೆನಾಡು ಜಿಲ್ಲೆಗಳಲ್ಲಿ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತ ಭಾರಿಯಿಂದ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಇವತ್ತು ನಾವು ಆರೆಂಜ್ ಅಲರ್ಟ್ ಅನ್ನು ಕೊಟ್ಟಿವಿ. ನಾಳೆ ಕೆಲವೊಂದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೊಟ್ಟಿವಿ. ಈ ರೀತಿ ಒಂದು 5 ದಿವಸ ತನ ಈ ಮಲೆನಾಡಿನ ಜಿಲ್ಲೆಗಳಿಗೂ ಮತ್ತು ಕರಾವಳಿ ಜಿಲ್ಲೆಗಳಿಗೂ ಮತ್ತು ಬೆಳಗಾವಿ, ಧಾರವಾಡ, ಹಾವೇರಿ, ಗದಗು, ಬಾಗಲಕೋಟೆ, ಕೊಪ್ಪಳ ಮತ್ತು ಹಾಸನ ರೈತ ಬಾಂಧವರು, ರೈತರ ಸಾರ್ವಜನಿಕರು, ಸಾರ್ವಜನಿಕರು ಕೂಡ ಯಾಕಂದ್ರೆ ಮೂಲ ಪ್ರತಿಯೊಂದಕ್ಕೂ ಬೇಕಲ್ಲ. ಜೀವಿಗಳಿಗಷ್ಟೇ ಅಲ್ಲ, ಏನು ಸಸ್ಯ ಸಂಕುಲಕ್ಕೂ ಕೂಡ ಇದು ಬೇಕು. ಜಲ ಅನ್ನೋದು ಎಲ್ಲಾ ಜೀವಿಗಳಿಗೆ ಬೇಕು. ಇದು ಜೀವದ ಮೂಲಾಧಾರ. ನೀರಿಲ್ಲದ ನಾವು ಜೀವಿಸಕ್ಕಾಗಲ್ಲ, ಸಸ್ಯ ಮತ್ತು ಪ್ರಾಣಿಗಳು. ಮತ್ತು ವಾತಾವರಣ ಕೂಡ ಅದು ತರನೇ ಬೇರೆ ಇರ್ತದೆ. ತರನೇ ಬೇರೆ ಇರ್ತದೆ. ಬೇಸಿಗೆ ಅಂದ್ರೆ ಅದು ಬಿಸಿಯಾದ ವಾತಾವರಣ, ಇದು ಹಾಗಲ್ಲ, ತೇವಾಂಶ ಇರ್ತದೆ. ತೇವಾಂಶ ಕಾಪಾಡಿಕೊಳ್ಳೋಕ್ಕೂ ನೀವು ಮತ್ತೆ ಮುಂದಾಲೋಚನೆ ಮಾಡಿ ಹಿಡಿದಿಟ್ಕೊಳ್ಬೇಕು. ಹಿಂದಿನ ಕಾಲದಲ್ಲಿ ಎಲ್ಲಾ ಹೊಲಗಳಲ್ಲಿ ತೆಗ್ಗು ತೋಡಿ ಅದನ್ನ ನೀರು ಸಂಗ್ರಹಿಸಿಕೊಳ್ಳುವಂದು ಇತ್ತು. ಮತ್ತು ಕೆರೆ ಬಾವಿಗಳು ಬಹಳ ಜಾಸ್ತಿ ಇದ್ವು ಹಿಂದಿನ ಕಾಲದಲ್ಲಿ, ಅಲ್ಲಿ ನೀರು ಸಂಗ್ರಹ ಆಗ್ತಿತ್ತು. ಇತ್ತಿತ್ತಲಾಗಿ ಕೆರೆ ಬಾವಿಗಳು ಬಹಳ ಕಡಿಮೆ ಆಗಿಬಿಟ್ಟವು. ಬರೇ ಬೋರ್ವೆಲ್ಸ್ ಬಂದವು. ಬೋರ್ವೆಲ್ಲಿಂದ ಬರೇ ನಾವು ನೀರು ಹೊರಗೆ ತೆಗಿಬಹುದು, ಹೊರತು ನೀರು ಒಳಗೆ ಹೋಗಕ್ಕೆ ಅವಕಾಶ ಇರಲ್ಲ. ಅಲ್ಲಿ ಬಾವಿಗಳು ಇದ್ರ ಅಥವಾ ಕೆರೆಗಳಿದ್ರ ನೀರು ಅಲ್ಲಿ ಹೋಗಿ ಸಂಗ್ರಹ ಆಗಲಿಕ್ಕೆ ಅವಕಾಶ ಸಿಗ್ತದೆ. ಹೆಚ್ಚೆಚ್ಚು ಕೆರೆಗಳನ್ನು ಹೂಳು ತೆಗೆದು ಅಭಿವೃದ್ಧಿ ಈಗಾದ್ರೂ ಮಾಡಬಹುದು. ಅಂದ್ರೆ ಇದು ನಮ್ ಕೈಲಿ ಆಗಲ್ಲ ಅಂತ ನಾವು ಕೈ ಕಟ್ಟಿ ಕೂತ್ಕೊಂಡ್ರೆ ಮತ್ತೆ ನಮ್ಗೆ ಮುಂದೆ ಹೌದು. ಅವ್ರವ್ರ ಸಣ್ಣ ಸಣ್ಣ ರೈತರು ಸ್ವಲ್ಪ ತೆಗ್ಗು ತೆಗೆದು ಅದನ್ನ ನೀರು ಸಂಗ್ರಹಿಸುವ ಒಂದು ಕೆಲಸ ಮುಂದುವರಿಸ. ಒಂದು ಎಕರೆ, ಅರ್ಧ ಎಕರೆ ಜಾಗದಲ್ಲೂ ಕೂಡ ಪಾಂಡ್ ಅನ್ನು ಮಾಡ್ಕೋಬಹುದು. ಮಾಡ್ಕೋಬಹುದು, ಸಣ್ಣ ಸಣ್ಣ ತೆಗ್ಗು ತೋಡ್ಕೊಂಡ್ ಇದನ್ನ ಮಾಡ್ಕೋ. ಈಗ ಒಂದು ಗುಂಟೆ ಅಷ್ಟು ಇದ ಆಳದಲ್ಲಿ ಇದು ಅಷ್ಟೇ ಅಗಲ ಜಾಗದಲ್ಲಿ ಅಟ್ಲೀಸ್ಟ್ 5 ಫೂಟ್ ಅಗಲ ಮಾಡಿದ್ರು ಎಷ್ಟು ಇದಾಗುತ್ತೆ. 10 ಫೂಟ್ ಉದ್ದ ಮಾಡಿದ್ರೆ ಇನ್ನು ಬಹಳ ಒಳ್ಳೇದಾಯ್ತು, ಅದು ಜಾಸ್ತಿ ನೀರು ಶೇಖರಣೆ ಆಗುತ್ತೆ. ಎಂತ ಒಂದು ಅವಕಾಶ ಇದೆಯಲ್ಲ. ಈಗ ತೆಗಿಲಿಕ್ಕೂ ಕೂಡ ಇವತ್ತು ಸುಧಾರಿತ ತಂತ್ರಜ್ಞಾನ ಬಂದಿದೆ. ಹೌದು, ಏನು ಅದು ಕೂಡ ದೊಡ್ಡದಲ್ಲ. ಹೌದು, ದೊಡ್ಡದೇನಲ್ಲ, ಒಂದೈದು ದಿವಸ ಒಂದೇ. ಹೌದು, ತಂತ್ರಜ್ಞಾನ ಒಂದು ಸೈನ್ಸ್ ನಾವು ಉಪಯೋಗ ಮಾಡಿಕೊಂಡು ನಮ್ಮ ಅಭಿವೃದ್ಧಿ ಕಡೆ ನಾವು ಹೋಗ್ಬೇಕು. ಅದೇ ಈಗ ನೀವು ಹೇಳ್ದಂಗೆ ಈಗ ಒಂದು 20 ಇಷ್ಟು ಸುದೀರ್ಘ ಅವಧಿಗೆ ಮಳೆ ಬೀಳ್ತದೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಾಗ ಇದು ನಾವೊಂದು 2-3 ದಿನದಲ್ಲಿ ಇದೊಂದು ಗುಂಡಿ ತೆಗೆದು ಇಟ್ಕೊಳ್ಬಹುದಲ್ಲ ರೈತರು. ಇಟ್ಕೋಬಹುದು, ಮುಂಬರುವ ದಿನಗಳಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ಮ ಹೊಲಕ್ಕೆ ನೀವು ನೀರನ್ನು ಪೂರೈಕೆ ಮಾಡಬಹುದು. ಆ ಹೊಲದಾಗ ಎಲ್ಲಿ ನೀರು ಹೆಚ್ಚಿಗೆ ಹರಿದು ಅಲ್ಲೇ ನಿಂದ್ರ ತನದು ಅಲ್ಲಿ ತೆಗೆದು ತೋಡ್ಬೇಕು. ಹೌದು, ನೀರ್ ಎಲ್ಲಿ ಹರಿದು ಬರ್ತದೋ ಅಥವಾ ನಿಮ್ಗೆ ಅನುಕೂಲ ಆದಲ್ಲಿ ಮಾಡ್ಕೋಬಹುದಲ್ಲ. ಖಾಲಿ ಜಾಗ ಇದ್ದಲ್ಲಿ ಅಥವಾ ಏನು ಉಪಯೋಗ ಇಲ್ಲದ ಒಂದು ಭೂಮಿ, ಅಲ್ಲೇ ನಿಮ್ ಹೊಲದ ಪಕ್ಕದಲ್ಲಿ ಬೆಳೆ ಬೆಳೆಯೋದಿಲ್ಲ ಅಂತ ಜಾಗದಲ್ಲಿ ತಕ್ಕೊಂಡ್ರೆ ಈ ಕಡೆ ಕೆರೆನೂ ಆಯ್ತು ಮತ್ತೆ ಒಳ್ಳೆ ಜಾಗ ಅದು ನಿರುಪಯುಕ್ತ ಆಗದೆ ಇದ್ದಂಗೂ ಆಯ್ತು. ಮತ್ತೆ ಪಾಟೀಲ್ರೇ ಈಗ ಇದರಿಂದ ಮತ್ತೆ ಯಾವ್ದು ನಾವು ನಿರೀಕ್ಷೆ ಮಾಡಬಹುದು? ಈ ಮಳೆ ಈಗ 20 ದಿನದಲ್ಲಿ ತಾವು ಇನ್ನೂ 20 ದಿನ ಮಳೆ ದೊಡ್ಡ ಪ್ರಮಾಣದಲ್ಲಿ ಬರ್ತದೆ ಅಂತ ಈ ಮುಂದಿನ 10 ದಿನಗಳಲ್ಲಿ ಅತಿ ದೊಡ್ಡ ಪ್ರಮಾಣದ ಮಳೆ ಬರ್ತೈತಿ. ಇದರಲ್ಲಿಂದ ಪ್ರವಾಹನು ಆಗಬಹುದು. ಇದರಲ್ಲಿಂದ ಗುಡುಗು ಮಿಂಚು ಸಮೇತ ಮಳೆ ಆಗುವ ಸಾಧ್ಯತೆಗಳಾದವು. ಇದರಲ್ಲಿಂದ ಹಳ್ಳ ಕೊಳ್ಳ ನದಿಗಳು ತುಂಬ ಹರಿಯುವ ಸಾಧ್ಯತೆ ಐತಿ. ಮತ್ತು ಹಳ್ಳ ಕೊಳ್ಳ ಇವೆಲ್ಲ ತುಂಬ ಹರಿಯ ಮುಂದ ಸಾಧ್ಯ ಆದ ಮಟ್ಟಿಗೆ ಊರ್ಲಿಂದ ಊರಿಗೆ ಹೋಗೋದನ್ನು ತಪ್ಪಿಸಬೇಕು. ಅಂದ್ರೆ ಪ್ರಯಾಣ ನೀವು ಪ್ರಯಾಣವನ್ನ ಆದಷ್ಟು ಮಟ್ಟಿಗೆ ಬೇಡ ಅನ್ಸುತ್ತೆ. ಅಂದ್ರೆ ಈಗ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗ್ಬಹುದು, ಭೂಕುಸಿತನೂ ಆಗ್ಬಹುದು. ಮತ್ತೆ

ಮತ್ತೆ ಈ ನಗರ ಪ್ರದೇಶದಲ್ಲಿ ಏನಂತೀರಿ? ಈ ಶಾಲೆ ಮಕ್ಕಳು ಕೆಲವೊಂದು ಟೂ ವೀಲರ್ಸ್ ಮೇಲೆ ಹೋಗ್ತಾವು, ಕಾಲೇಜ್ ಮಕ್ಕಳು ಸೈಕಲ್ ಮೇಲೆ ಹೋಗ್ತಾವು. ಆ ಮಕ್ಕಳು ಈ ಒಂದು ಎಂತ ಸಾಹಸಕ್ಕೆ ಇಳಿಬಾರ್ದು. ನದಿ ಹಳ್ಳ ಕೊಳ್ಳ ದಾಟದು, ಕೆಲವೊಂದು ಸೇತುವೆಗಳು ಬ್ರಿಡ್ಜಸ್ ಕೆಲವೊಂದು ಕೆಳಗ್ ಬಂದಿರ್ತೈತಿ, ಅದ್ರ ಮ್ಯಾಲೂ ನೀರ್ ಬರಬಹುದು. ನೀರಿನ ಸೆಳೆತ ಅತೀ ಜಾಸ್ತಿ ಇರ್ತೈತಿ. ಕೆಲವೊಂದು ತೇಲಿಕೊಂಡು ಹೋಗ್ತಾವು ಮಕ್ಕಳು. ಕೆಲವೊಂದ್ ಮಕ್ಕಳು ಹೊಂಡ ಐತಿ, ಕೆರೆ ಐತಿ, ಈಜಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾವ್ರಿ. ಅವ್ರಿಗೇನೋ ಒಂದು ಹುಮ್ಮಸ. ಈ ಒಂದು ಇದಕ್ಕೆ ಸಾಹಸ ಮಾಡಕ್ ಹೋಗ್ಬಾರ್ದು, ಮಾಡಬಾರ್ದು. ಆಮೇಲೆ ಪಾಟೀಲ್ರೆ, ಇನ್ನೊಂದು, ಈಗ ಮಳೆ ಬಂದ ಸಂದರ್ಭದಲ್ಲಿ ರೋಡಿನ ಮಟ್ಟ, ಅದ್ರ ರೋಡಿನ ಎತ್ತರ ಮತ್ತೆ ನೀರಿನ ಎತ್ತರ ಸಮ ಆಗಿರ್ತದೆ. ಗೊತ್ತಾಗಲ್ಲ. ಕೆಲವು ಜನ ರೋಡ್ ಹೇಗಿದ್ರು ಹೀಗೆ ಇರ್ತದ ಅಂತೇಳಿ ರೋಡಿನ ಮೇಲೆ ಹೋಗ್ತಾರ. ಅದು ಅದು ರೋಡ್ ಇರಲ್ಲ, ಅಲ್ಲಿ ರೋಡ್ ಇರಲ್ಲ, ಅಲ್ಲಿ ಒಂದು ಒಳಗ್ ತೆಗ್ಗುನೇ ಇರಬಹುದು. ಇದು ಅನಾಹುತ ಅಲ್ಲ, ನಾಶನ ಆಗುತ್ತೆ. ಕೆಲವೊಮ್ಮೆ ಬೈಕ್ ಕಾರ್ ಒಳಗೆ ಸಿಕ್ಕೊಂಡ್ಬಿಡ್ತಾವ, ಹೋಗೇ ಬಿಡ್ತಾವ. ಎಷ್ಟು ಅನಾಹುತ ಆಗಿದೆ ಇದು. ನಗರ ಪ್ರದೇಶದಲ್ಲಿ ಇದು ಸೂಕ್ಷ್ಮವಾಗಿರ್ತದೆ. ಏನೋ ಒಂದು ಓವರ್ ಬ್ರಿಡ್ಜ್ ಕೆಳಗ ಸ್ವಲ್ಪ ತಗ್ಗನ ಇರ್ತೈತಿ, ಅಲ್ಲಿ 5 ಫೂಟ್ 6 ಫೂಟ್ ನೀರ್ಬಹುದು. ಟೂ ವೀಲರ್ ಫೋರ್ ವೀಲರ್ ಅಲ್ಲಿ ಓಡಿಸಲಿಕ್ಕೆ ಪ್ರಯತ್ನಿಸಬಾರ್ದು. ನಾವು ಹೆಂಗಾರ ದಾಟಿಕೊಂಡು ಹೋಗ್ಬಾರ್ದು, ಹುಚ್ಚು ಸಾಹಸ ಮಾಡಬಾರ್ದು. ತಮ್ಮ ಬಗ್ಗೆ ತಾವು ಕಾಳಜಿ ಇರಬೇಕು, ತಮ್ಮ ಕುಟುಂಬದವ್ರ ಬಗ್ಗೆ ಸ್ವಲ್ಪ ಅಭಿಮಾನ ಇರಬೇಕು. ತಾವು ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ, ಸಾರ್ವಜನಿಕರಿಗೆ ಉತ್ತಮವಾದ ಸಲಹೆಯನ್ನ ನೀಡಿದಿರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು ಪಾಟೀಲ್ರೆ. ಧನ್ಯವಾದಗಳು. ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. 3 ಕಾರ್ಯಕ್ರಮ ಈಗಾಗಲೇ ನಾವು ಪ್ರಸಾರ ಮಾಡಿದ್ದು ಅನೇಕ ಕೇಳುಗರು ಮತ್ತೆ ಆ ಕಾರ್ಯಕ್ರಮವನ್ನ ಮೆಚ್ಚಿ ಅನೇಕ ಜನ ನಮಗೆ ವಾಟ್ಸಪ್ ಮೂಲಕ ಮಾಹಿತಿಯನ್ನ ಮಾಡಿದ್ದಾರೆ, ಮತ್ತೆ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ಈ ಹವಾಮಾನ ಇವತ್ತು ನಮಗೆ ತುಂಬಾ ಮಹತ್ವದ ವಿಷಯ. ಎಲ್ಲರೂ ಕೂಡ ಕಾಳಜಿ ವಹಿಸ್ತಾ ಇದ್ದಾರೆ. ನಾವು ಕೂಡ ಸಾಧ್ಯವಾದಷ್ಟು ಕಾರ್ಯಕ್ರಮ ಮಾಡಬೇಕು ಅನ್ನೋದು ಸರ್ಕಾರದ ಈ ಒಂದು ಇಲಾಖೆಯ ಭಾವನೆಯಾಗಿದೆ. ಹಾಗಾಗಿ ಸರ್ಕಾರದ ಇಲಾಖೆಯ ಒಂದು ಧ್ಯೇಯವಾಗಿದೆ. ಇವತ್ತು ಪುನಃ ನಾವು 4ನೇ ಕಾರ್ಯಕ್ರಮಕ್ಕೆ ಹೋಗುವ ಮುನ್ನ ಏನೇನು ವಿಷಯಗಳು ನಾವು ಮುಂದಿನ ಕಾರ್ಯಕ್ರಮಕ್ಕೆ ನಾವು ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಎಂದಿನಂತೆ ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದ ಸಂಯೋಜಕರಾದ ಶ್ರೀ ಮಹೇಶ್ ಅವರು ಇದ್ದಾರೆ. ಮಹೇಶ್ ಅವರೇ, ಇನ್ನೊಮ್ಮೆ ತಮಗೆ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು. ಎಲ್ಲಾ ಶ್ರೋತೃಗಳಿಗೂ ನಮಸ್ಕಾರ. ನಾನು ಮಹೇಶ್ ಅಂತ, ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆನಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತೀನಿ. ಈ ಒಂದು ಕಾರ್ಯಕ್ರಮ ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ, ಬಹಳ ಒಳ್ಳೆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. 3 ಕಾರ್ಯಕ್ರಮಗಳನ್ನ ನಾವು ಆಲ್ರೆಡಿ ಪ್ರಸಾರ ಮಾಡಿದೀವಿ. 15 ದಿನಗಳಿಗೊಮ್ಮೆ ಈ ಒಂದು ಕಾರ್ಯಕ್ರಮ ಪ್ರಸಾರವಾಗ್ತಿದೆ, ತಮ್ಗೆಲ್ಲ ಗೊತ್ತಿದೆ. ಈ ಒಂದು 3ನೇ ಕಾರ್ಯಕ್ರಮ ಆದ ನಂತರ ಈಗ ನಾವು 4ನೇ ಕಾರ್ಯಕ್ರಮದಲ್ಲಿ ಈಗ ಭಾಗವಹಿಸ್ತಾ ಇದೀವಿ. ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಅರಣ್ಯಕ್ಕೆ ಸಂಬಂಧದಂತ ವಿಷಯಗಳನ್ನ ನಾವು ಪ್ರಸಾರ ಮಾಡ್ತೀವಿ. ಅರಣ್ಯಕ್ಕೆ ಸಂಬಂಧದಂತ ವಿಚಾರಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಈಗ ಆಲ್ರೆಡಿ ನಾವು ಏನು ರಾಜ್ಯ ಮಟ್ಟದಲ್ಲಿ ಮತ್ತೆ ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ಹವಾಮಾನ ಬದಲಾವಣೆ ಕಾರ್ಯಯೋಜನೆ ಏನಿದೆ ಮತ್ತೆ ಎಲ್ಲ ಪ್ರಮುಖ ಇಲಾಖೆಗಳು ಏನು ಕಾರ್ಯಕ್ಷಮತೆಗಳನ್ನ ನಿಗದಿಪಡಿಸಿಕೊಂಡಿದ್ದಾರೆ, ಆ ಒಂದು ಕಾರ್ಯಕ್ಷಮತೆ ಸೂಚ್ಯಾಂಕಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಮಟ್ಟದಲ್ಲಿ ತರಬೇತಿಗಳನ್ನು ಹಮ್ಮಿಕೊಂಡು ಎಲ್ಲ ಜಿಲ್ಲೆ ಮಟ್ಟದ ಅಧಿಕಾರಿಗಳಿಗೆ ಈ ಕಾರ್ಯಕ್ಷಮತೆಗಳ ಬಗ್ಗೆ ಮತ್ತೆ ಯಾವ ರೀತಿ ಅವನ್ನ ಅನುಷ್ಠಾನ ಮಾಡಬೇಕಾಗುತ್ತೆ ಮುಂದಿನ 5 ವರ್ಷಗಳಲ್ಲಿ, ಅಂದ್ರೆ 2030ವರೆಗೆ ಯಾವ ರೀತಿ ನಾವು ಈ ಹವಾಮಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹೊಂದ್ಕೊಂಡು ಹೋಗಬೇಕಾಗುತ್ತೆ, ಯಾವ ರೀತಿಯಾದಂತ ಒಂದು ಯೋಜನೆಗಳನ್ನ ಹಮ್ಮಿಕೊಳ್ಬೇಕಾಗುತ್ತೆ ಅನ್ನೋದನ್ನ ಜಿಲ್ಲಾ ಮಟ್ಟದಲ್ಲಿ ನಾವು ವಿಷಯಗಳನ್ನ ವಿನಿಮಯ ಮಾಡ್ಕೊಂತ ಇದೀವಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ. ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ನಮ್ಮ ಏನು 3ನೇ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಶ್ರೋತೃಗಳು ಏನಿದ್ದಾರೆ ಅವಳು ಬಹಳ ಪರಿಣಾಮಕಾರಿಯಾಗಿ ಭಾಗವಹಿಸಿ ಕೆಲವು ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಮತ್ತು ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆ ಸೂಚನೆಗಳ ಮತ್ತೆ ಈ ಒಂದು ಏನು ಅಭಿಪ್ರಾಯ ವ್ಯಕ್ತಪಡಿಸಿದರೆ ಅದರ ವಿಶ್ಲೇಷಣೆ ಮಾಡಿ ನಮ್ಮ ಸಂಸ್ಥೆಯ ವಿಜ್ಞಾನಿಯಾದಂತ ಶ್ರೀ ಅಕ್ಷಯ್ ಚಕ್ರವರ್ತಿಯವರು

ಏನಿದೆ ಸುತ್ತಮುತ್ತ ಎಲ್ಲ ಸಂಗ್ರಹಿಸಿ ಅದು ಬಯೋಗ್ಯಾಸ್ ಪ್ಲಾಂಟ್ಗೆ ಮತ್ತೆ ಮನ್ಯೂರ್ ಪಿಟ್ ಮಾಡ್ಲಿಕ್ಕೆ ಬಹಳ ಅವ್ರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಈ ಆಡಿಯೋ ಕ್ಲಿಪ್ನ ನಮ್ಗೆ ನೀವು ಈ ಪ್ರೋಗ್ರಾಮ್ದು ಎಲ್ಲ ಆಡಿಯೋ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ದು ನಮ್ಗೆ ಕಳಿಸಿ, ಸೊ ನಾವು ಬೇರೆಯವ್ರಿಗೂ ಇದನ್ನ ನಾವು ತಿಳಿಸ್ತೀವಿ ಅಂತ ನಮ್ಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಸೊ ಈ ತರ ಬೇರೆಯವರನ್ನು ಏನ್ ಇದ್ರು ನಮ್ಗೆ ಫೀಡ್ಬ್ಯಾಕ್ ಬಂದಿದೆ, ಅವ್ರು ಈ ಪ್ರೋಗ್ರಾಮ್ನ ಇನ್ನು ಹೆಚ್ಚಿಗೆ ಮಾಡಿ, ಆಮೇಲೆ ಇದು ಇನ್ನು ನಮ್ಗೆ ಬಹಳ ಇದರಿಂದ ಉಪಯೋಗ ಆಗುತ್ತೆ. ಆಮೇಲೆ ಮುಂದಿನ ಒಂದು 15 ದಿವಸ ಅಥವಾ 20 ದಿವಸ ಹವಾಮಾನ ಹೆಂಗಿರುತ್ತೆ ಇದ್ರ ಬಗ್ಗೆ ಆ ಸ್ಥಿತಿನ ನಮ್ಗೆ ನೀವು ತಿಳಿಸಿದ್ರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ವ್ಯಕ್ತಪಡಿಸಿದ್ದಾರೆ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತು ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 9342063488. ಇಮೇಲ್ ವಿಳಾಸ dcc-empri@karnataka.gov.in. ಇಂದಿನ ನಡೆ ನಾಳೆಗೆ ಹಸಿರು ಹಾದಿಯಾಗಲಿ, ಎಲ್ಲರ ಜವಾಬ್ದಾರಿಯಾಗಲಿ. ಸ್ವಚ್ಛ ಉಸಿರಿಗಾಗಿ, ಹಸಿರ ಬಾಳ್ವೆಗಾಗಿ ಒಂದಾಗಿ ಹೋರಾಡೋಣ. ಇಲ್ಲಿವರೆಗೆ ಹವಾಮಾನ ಮಿತ್ರ ಸರಣಿಯ 4ನೇ ಕಾರ್ಯಕ್ರಮದಲ್ಲಿ ಮುಂದಿನ 10 ದಿನಗಳೊಳಗೆ ಗಾಳಿ ಮಳೆಯಿಂದ ಎದುರಾಗುವ ಸಮಸ್ಯೆಗಳಿಂದ ಪಾರಾಗುವ ಕುರಿತು ಹವಾಮಾನ ತಜ್ಞ ಡಾಕ್ಟರ್ ಸಿಎಸ್ ಪಾಟೀಲ್ ಅವರ ಸಂದರ್ಶನ ಮತ್ತು ಕಳೆದ ವಾರ ಪ್ರಸಾರವಾದ ಕಾರ್ಯಕ್ರಮ ಆಲಿಸಿ ಅಭಿಪ್ರಾಯ ಕೇಳಿದ ಕೇಳುಗರಿಗೆ ಉತ್ತರವನ್ನು ನೀಡಿದವರು ಡಾ ಅಕ್ಷಯ್ ಚಕ್ರವರ್ತಿಯವರು. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬಂತು. ಇನ್ನು ಮುಂದೆ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಎಲ್ ಅನುಕುಮಾರ್ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಆಕಾಶವಾಣಿ ಭದ್ರಾವತಿ. ಸಮಯ ಸರಿಯಾಗಿ 7:19:30. ಈಗ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳೋಣ. ನಿನ್ನೆ ಅಂದರೆ 12ನೇ ತಾರೀಕಿನಂದು ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವಿಲೆ ಶಿವಮೊಗ, ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ ಮತ್ತು ಇತರೆ ಅಭಿವೃದ್ಧಿ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಸಮಾರೋಪ ಸಮಾರಂಭದ ಬಾನುಲಿ ವರದಿಯನ್ನ ವರದಿ ಪ್ರಸ್ತುತಿ ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್, ನಿರ್ವಹಣೆ ಎಸ್ಆರ್ ಭಟ್, ನಿರ್ಮಾಣ ಸಹಾಯ ರೇಷ್ಮಾ ಭದ್ರಾವತಿ. ನಿನ್ನೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವಿಲೆ ಶಿವಮೊಗ್ಗದ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಮತ್ತು ಕೃಷಿ ಹಾಗೂ ಕೃಷಿ ಅವಲಂಬಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪ ಸಮಾರಂಭ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ನೆರವಾಗಿಲು ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿತು. ಈಗ ಈ ಕುರಿತು ಬಾನುಲಿ ವರದಿ ಕೇಳೋಣ. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾದ ಡಾಕ್ಟರ್ ಭರತ್ ಕುಮಾರ್ ಅವರು ರೈತರನ್ನು ಉದ್ದೇಶಿಸಿ ಮಾತನಾಡಿದರು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಕುಮಾರ್ ಎಂ ವಿ ಅಂತ ಹೇಳಿ, ನಾನು ಪ್ರಸ್ತುತ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮಳೆಗಾಲ ಶುರು ಆಗೋದು ನಮ್ಗೆಲ್ಲ ಕಂಡು ಬರ್ತಾ ಇದೆ. ಅಡಿಕೆ ತೋಟಗಳಲ್ಲಿ ಬಹಳಷ್ಟು ರೈತರ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಉತ್ತಮವಾದ ಫಸಲನ್ನು ಗಳಿಸೋದು. ಅದಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಒದಗಿಸೋದನ್ನು ಕೂಡ ನಾವು ನೋಡ್ತಾ ಬರ್ತಾ ಇದ್ದೇವೆ. ಆದರೆ ಯಾವುದೇ ಬೆಳೆಗೆ ಬೇರಿನ ಭಾಗದಲ್ಲಿ ಅವಶ್ಯಕತೆಗಿಂತ ಹೆಚ್ಚು ನೀರು ಶೇಖರಣೆಯಾದಲ್ಲಿ ತೊಂದರೆ ಹೆಚ್ಚು ಅಂತ ಹೇಳ್ಬೋದು. ಯಾಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಅಡಿಕೆ ಗಿಡವನ್ನೇ ತೆಗೆದುಕೊಂಡ್ರೆ ನೀವು, ಅಡಿಕೆ ಗಿಡದ ಬುಡದಲ್ಲಿ ನೀವು ಮುಟ್ಟಿದ್ರೆ ತೇವ ಇದ್ರೆ ಅಷ್ಟು ತೇವಾಂಶ ಸಾಕು, ನೀರನ್ನ ನಿಲ್ಲಿಸಬೇಕು ಭತ್ತದ ಗದ್ದೆ ರೀತಿ ಅನ್ನೋದು ತಪ್ಪು ಕಲ್ಪನೆ. ಅದು ಅತಿ ಹೆಚ್ಚು ನೀರು ನಿಂತಾಗ ಏನಾಗುತ್ತೆ, ಮಣ್ಣಿನಲ್ಲಿ ನೀವು ನೋಡ್ತಾ ಹೋದ್ರೆ 45% ಮಾತ್ರ ನಿಮ್ಗೆ ಮಣ್ಣಿನ ಕಣ ಇರ್ತವೆ, ಶೇಕಡ 5% ನಿಮಗೆ ಸಾವಯವ ಅಂಶ ಇರಬೇಕು, 25% ನೀರು, 25% ಗಾಳಿ ಇರಬೇಕು. ನೀವು ಯಾವಾಗ ಅತಿ ಹೆಚ್ಚು ನೀರನ್ನು ಕೊಡ್ತಾ ಹೋಗ್ತೀರಿ, ನಾನು ಏನು 25% ಗಾಳಿ ಹೇಳಿದೆ, ಆ ಗಾಳಿ ಜಾಗವನ್ನು ನೀರು ಆವರಿಸ್ಕೊಂತ ಹೋಗ್ತಾ ಇರುತ್ತೆ. ಆವಾಗ ಏನಾಯ್ತು ಅದರ ಅರ್ಥ, ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಅಥವಾ ಬೇರಿಗೆ ಉಸಿರಾಟ ಆಗೋದಿಲ್ಲ, ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಶುರು ಆಗ್ತವೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ರೈತರ ಹೊಲದಲ್ಲಿ ನೀವು ಕಾಣಬಹುದಂತ ಹಿಡಿಮುಂಡಿಗೆನೂ ಕೂಡ ಅಂತದ್ರಲ್ಲಿ ಒಂದು ಹಿಡಿಮುಂಡಿಗೆ ಇದೊಂದೇ ಕಾರಣಕ್ಕೆ ಬರುತ್ತೆ ಅಂತ ಹೇಳಲ್ಲ. ಗಟ್ಟಿಯಾದ ಮಣ್ಣಿನ ಪದರ, ನೀರು ಅತಿ ಹೆಚ್ಚಾಗಿ ನಿಲ್ಲೋದು, ಬೇರಿನ ಉಸಿರಾಟದ ಸಮಸ್ಯೆ, ಕೆಲವೊಂದು ಲಘು ಪೋಷಕಾಂಶ ಬೋರಾನ್ ಜಿಂಕ್ ಅಂತ ಲಘು ಪೋಷಕಾಂಶದ ಕೊರತೆ ಇದೆಲ್ಲ ಬರ್ತದೆ. ಹಾಗಾಗಿ ನೀರಿನ ನಿರ್ವಹಣೆ ನಮ್ಗೆ ಬಹಳ ಮುಖ್ಯ. ಈ ಮುಂಗಾರು ಹಂಗಾಮಿನಲ್ಲಿ ಬಹಳಷ್ಟು ಕಡೆ ನಾವು ಈ ನೀರು ಹೆಚ್ಚಾಗಿ ನಿಲ್ಲೋದನ್ನ ನೋಡಿದಾಗ ಅಡಕೆ ಗಿಡ ಹಳದಿ ಆಗೋದು, ಫಲ ಕಚ್ಚದೇ ಇರೋದು ಇವೆಲ್ಲ ಸಮಸ್ಯೆಯನ್ನ ನೋಡ್ತಾ ಬರ್ತೀವಿ. ಇದಕ್ಕಿರುವಂತ ಉತ್ತಮವಾದ ಮಾರ್ಗೋಪಾಯ ಅಂತ ಹೇಳಿದ್ರೆ ಉತ್ತಮವಾದ ಬಸುಗಾಲುವೆಗಳನ್ನ ನಾವು ತೋಟದಲ್ಲಿ ಮಾಡ್ಕೊಳ್ಳುವಂಥದ್ದು. ಯಾವ ರೀತಿ ಮಾಡಬೇಕು, ಬಹಳಷ್ಟು ಕಡೆ ತೋಟಗಳು ಮಟ್ಟವಾಗಿದ್ದಂತ ಸಂದರ್ಭದಲ್ಲಿ ನೀರು ಹೊರ ಹೋಗಕ್ಕಾಗಲ್ಲ, ಅಂತ ಕಡೆ ಕೂಡ ನೀವು ಬಸಿಗಾಲುವಬೇಕು. ಕೆಲವೊಂದ್ ಕಡೆ ನೀವು ಆಗ್ಲೇ ಇಳಿಜಾರು ಇರ್ತದೆ, ನೀವು ಹಂಗೆ ಬಿಟ್ಟರು ಕೂಡ ಮಣ್ಣಿನ ಸವಕಳಿ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಈಗ ನಿಮ್ಮ ಇಳಿಜಾರು ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಜಾರು ಇದೆ ಅಂತ ಹೇಳಿದ್ರೆ, ನೀವು ಬಸಿಗಾಲುವೆ ಯಾವಾಗ್ಲೂ ಉತ್ತರ ದಕ್ಷಿಣಕ್ಕೆ ಬಸಿಗಾಲುವೆ ಮಾಡಬೇಕು, ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಸ್ಲೋಪ್ ಅಂತ ಹೇಳ್ತೀವಿ. ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ನೀವು ಕಾಲುವೆಗಳನ್ನ ಬಸಿಗಾಲುವೆಗಳನ್ನ ಮಾಡಬೇಕು. ಉದಾಹರಣೆಗೆ ಸಾಲ್ ಬಿಟ್ ಸಾಲು 9 ಅಡಿದಾಯ ಅಂತ ಹೇಳಿದ್ರೆ, ಒಂದ್ ಸಾಲ್ ಬಿಟ್ ಸಾಲು 18 ಅಡಿಗೊಂದೊಂದು ನೀವು ಈ ಅಡ್ಡ ಟ್ರೆಂಚ್ ಅನ್ನ ಹೊಡ್ಕೋಬಹುದು. ಸರಿ ಸುಮಾರು 1.5 ಅಡಿ ಆಳ ಇದ್ರೆ ಒಳ್ಳೇದು. ಮತ್ತೆ ಅದನ್ನ ಒಂದ್ ಕಡೆ ಓಟ ಕೊಟ್ಕೊಂಡು ಆ ನೀರೆಲ್ಲ ಬಸ್ತು ನಿಮ್ಗೆಲ್ಲ ಕೆಳಗೋಗೋ ರೀತಿ ಒಂದು ಮುಖ್ಯ ಕಾಲುವೆಯನ್ನು ಕೂಡ ನೀವು ಮಾಡ್ಕೋಬಹುದು 2.5 ಅಡಿ ಆಳಕ್ಕೆ. ಇದ್ರ ಉಪಯೋಗ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅತಿ ಹೆಚ್ಚಾದಂತಹ ನೀರು ಬಸ್ತು ಹೋಗುತ್ತೆ ಮೊದಲನೇದು, ಅದರಿಂದಾಗಿ ಬೇರು ಉಸಿರಾಡಕ್ಕೆ ಅವಕಾಶ ಆಗುತ್ತೆ. ಎರಡನೇದು ಬಂದು ನಿಮ್ಗೆ ಎಲ್ಲಿ ನಿಮ್ಗೆ ಕಪ್ಪು ಮಣ್ಣು ಇರ್ತದೆ, ಬೇರಿನ ಉಸಿರಾಟ ಸಾಮಾನ್ಯವಾಗಿ ತೊಂದರೆ ಇರ್ತದೆ. ಈ ಟ್ರೆಂಚ್ ಹೊಡೆದಂತ ಸಂದರ್ಭದಲ್ಲಿ ಒಂದ್ ಗಿಡಕ್ಕೆ ಒಂದ್ ಕಡೆ ಆದ್ರೂ ಟ್ರೆಂಚ್ ಸಿಗುತ್ತೆ, ಆ ಜಾಗಕ್ಕೆ ಬೇರುಗಳು ಹೆಚ್ಚಿನ ಪ್ರಮಾಣದಲ್ಲಿ ಹೋಗಿ ಉಸಿರಾಟಕ್ಕೆ ಆಡ್ಕೊಳ್ಳಕ್ಕೆ ಒಂದು ಅವಕಾಶ ಆಗುತ್ತೆ. ಹಂಗಾಗಿ ಈ ಬಸಿಗಾಲುವೆಗಳನ್ನ ನಾವು ಮಾಡಬೇಕಾದದ್ದು ಬಹಳ ಮುಖ್ಯವಾದ ವಿಚಾರ ಅಂತ ನಾವು ತಿಳ್ಕೊಬಹುದು. ಇದರ ಜೊತೆ ಜೊತೆಗೆ ನಾವು ಬಹಳ ಜನದ ಕಂಪ್ಲೇಂಟ್ ಏನಿರುತ್ತೆ ಅಂತ ಹೇಳಿದ್ರೆ, ಆಯ್ತು ಸರ್ ನಾವು ಬಸಿಗಾಲುವೆ ಮಾಡ್ತೀವಿ ಮಳೆಗಾಲಕ್ಕೆ ಸರಿಯೋದು, ಬೇಸಿಗೆಗಾಲದಲ್ಲಿ ಏನ್ ಮಾಡೋದು ಆ ಬಸಿಗಾಲುವೆಗಳನ್ನ ಅಂತ ಹೇಳೋದಾದ್ರೆ, ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಮಳೆಗಾಲದಲ್ಲಿ ನೀವು 3-4 ತಿಂಗಳು ಅಡಕೆ ತೋಟನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಆದ್ರೆ ಅದೇ ರೀತಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆದಂತ ಸಂದರ್ಭದಲ್ಲಿ ತೋಟಕ್ಕೆ ನೀರ್ ಕಟ್ಟದಾಗ ನಾವು ನೀರ್ ಬಸ್ತೋಗುತ್ತಲ್ಲ ಅನ್ನೋದಾದ್ರೆ, ಮುಖ್ಯವಾಗಿ ನಾವ್ ಹೇಳೋದು ಆದಷ್ಟು ಸೂಕ್ಷ್ಮ ನೀರಾವರಿ ಪದ್ಧತಿಗೆ ಹೋಗಿ, ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್, ಅವೆರಡನ್ನು ಮಾಡ್ಕೊಂಡು ನೀವು ಅವಶ್ಯಕತೆ ಇದ್ದಾಗ ನೀರನ್ನು ಒದಗಿಸಬಹುದು. ಆಯೋ ನೀರ್ ಕಡೆ ಹೌದು ಖಂಡಿತವಾಗಿ ತೊಂದರೆ ಬದ್ದೇ ಬರ್ತದೆ, ಆದ್ರೆ ಇಂಥ ಸಂದರ್ಭದಲ್ಲೂ ಕೂಡ ನೀವೇನ್ ಮಾಡಬಹುದು, ಬೇಸಿಗೆ ಉದಾಹರಣೆಗೆ ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ನೀವೇನು ಬ್ರಷ್ ಕಟರ್ ನಲ್ಲಿ ಹುಲ್ಲು ಕಸಕಡ್ಡಿಯನ್ನು ಕತ್ತರಿಸ್ತೀರಿ, ಅದನ್ನೆಲ್ಲ ಗುಂಡೆ ಒಳಗೆ ತುಂಬಕೋಬಹುದು ನೀವು. ಏನಾಗುತ್ತೆ, ನೀರು ಸುಲಭವಾಗಿ ಹರಿದೋಗಲ್ಲ. ಏನೇ ನೀರು ಬಂದ್ರು, ಒಂದು ಅಡ್ಡ ಮಳೆ ಬಂದ್ರು ಕೂಡ ನಿಮ್ಗೆ ಶೀತ ಅದರಲ್ಲಿ ಶೇಖರಣೆ ಆಗಿರುತ್ತದೆ, ನೀರನ್ನು ಒದಗಿಸ್ತಾ ಇರ. ಅದೇ ಈಗ ಮೇ ತಿಂಗಳು ಬಂತು ಅಂತ ಹೇಳಿದ್ರೆ, ಈ ಕಾಲುವೆಗಳನ್ನೆಲ್ಲ ನೀವು ಸ್ವಚ್ಛ ಮಾಡಿಕೊಂಡು ನೀರು ಸುಲಭವಾಗಿ ಬಸ್ತೋಗೋ ರೀತಿ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ನಾವು ಇದಿಷ್ಟು ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡದ್ದೇ ಆದಲ್ಲಿ ಈ ಮುಂಗಾರು ಹಿಂಗಾರು ಆಗಮನಲ್ಲಿ ನಮ್ಮ ಅಡಿಕೆ ಬೆಳೆಯನ್ನ ಪೋಷಿಸ್ಕೋಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರವನ್ನು ತಾವು ಸಂಪರ್ಕ ಮಾಡಬಹುದು. ನನ್ನ ಸಂಪರ್ಕ ಸಂಖ್ಯೆ ಈ ರೀತಿ ಇದೆ, 8227206599. ಧನ್ಯವಾದಗಳು. ಬಳಿಕ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ರುದ್ರೇಗೌಡ ಅವರು ರೈತರಿಗೆ ಸಲಹೆ ನೀಡಿದರು. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಮಣ್ಣಿನ ಫಲವತ್ತತೆನೂ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ರಷ್ಟೇ ನಾವೇನಂತಂದ್ರೆ ಉತ್ತಮ ಗುಣಮಟ್ಟದ ಆಹಾರವನ್ನು ಪಡ್ಕೋಬಹುದು. ಸೊ ಮಣ್ಣಿನ ಫಲವತ್ತತೆನ ನಾವು ಒಂದು ಅಭಿವೃದ್ಧಿಪಡಿಸ್ಬೇಕಾದ್ರೆ ನಾವು ಸಾವಯವ ಗೊಬ್ಬರ, ಹಸಿರೆ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳನ್ನು ಬಳಸಬೇಕು. ಅದರಲ್ಲಿ ಪ್ರಮುಖವಾಗಿ ಈಗ ಹಸಿರು ಗೊಬ್ಬರಗಳು ಅಂತ ಬರ್ತವೆ, ಹಸಿರು ಗೊಬ್ಬರ ಮತ್ತು ಹಸಿರೆ ಗೊಬ್ಬರ ಅಂತ. ನಾವು ಸುಮಾರು ಏನಂತಂದ್ರೆ ಈಗ ಹಸಿರು ಗೊಬ್ಬರ ಅಂತಂದು, ಹಸಿರು ಗೊಬ್ಬರ ಅಂತಂದ್ರೆ ಅಡಿಕೆ ಸಾಲಿನ ಮಧ್ಯದಲ್ಲಿ ಇರ್ಬೋದು, ಅಥವಾ ನಾವು ಏನಾದರೂ ಸ್ವಲ್ಪ ಸಮಯ ಇತ್ತು ಅಂತಂದ್ರೆ ನಾವು ಒಂದು ನಮ್ಮ ಪೂರ್ತಿ ಹೊಲಕ್ಕೂ ಸಹ ಏನಂತಂದ್ರೆ ಹಸಿರು ಗೊಬ್ಬರವನ್ನ ಬಿತ್ತನೆ ಮಾಡಬಹುದು. ಯಾವ ಹಸಿರು ಗೊಬ್ಬರ ಅಂತಂದ್ರೆ ಈ ಸೆಣಬು ಅಂತ ಬರ್ತದೆ, ದಯಂಚ ಅಂತ ಬರ್ತದೆ, ಆಮ್ಯಾಕ ನಮಗೆ ಈ ಒಂದು ಕುದುರೆ ಮೆಂತನ್ನು ಸಹ ಏನಂತರ ಯೂಸ್ ಮಾಡಬಹುದು, ಅಲಸಂದೆ ಬರ್ತದೆ, ಈ ಒಂದು ಚವಳಿ ಬರ್ತದೆ, ನಾವು ಹಸಿರು ಗೊಬ್ಬರವನ್ನಾಗಿ ಬಳಸಬಹುದು. ಈ ಹಸಿರು ಗೊಬ್ಬರವನ್ನು ಅಂತಂದ್ರೆ ನಾವು ಬಿತ್ತಿದ ನಂತರ ಅಂದ್ರೆ ಹೂ ಬಿಡುವ ಸಮಯದಲ್ಲಿ ನಾವೇನಂತಂದ್ರೆ ಹೂ ಬರ್ಲಿಕ್ಕಿಂತ ಮುಂಚೆ ನಾವೇನಂತಂದ್ರೆ ಇದನ್ನ ನಾವು ರೋಟೋವೇಟರ್ ಇಂದ ಭೂಮಿಲ ಎಲ್ಲಿ ಬೆಳೆದಿರ್ತವಲ್ಲ ಸೊ ಅಲ್ಲೇ ಮಗ್ಲ ಹೊಡೆದು ಅದನ್ನ ಭೂಮಿಗೆ ಸೇರಿಸೋದು. ಸೊ ಇದರಿಂದ ನಮಗೆ ಏನು ಲಾಭ ಆಗ್ತದೆ ಅಂದ್ರೆ ಸುಮಾರು ಒಂದು 10-15 ಟನ್ ಅಷ್ಟು ನಾವೇನಂತಂದ್ರೆ ಹಸಿರುಲೆ ಗೊಬ್ಬರವನ್ನ ಭೂಮಿಗೆ ನಾವು ಹಾಕ್ದಂಗಾಗ್ತದೆ. ಹಸಿರು ಗೊಬ್ಬರನ ಹಾಕದ್ರಿಂದ ನಮಗೆ ಏನ್ ಲಾಭ ಅಂತಂದ್ರೆ, ಒಂದು ಭೂಮಿಯ ಭೌತಿಕ ಗುಣಧರ್ಮ ಜೈವಿಕ ಇರ್ಬೋದು ರಾಸಾಯನಿಕ ಗುಣಧರ್ಮೋಸ ಏನಂತಂದ್ರ ಚೆನ್ನಾಗ್ತತಿ. ಮತ್ತೆ ಇನ್ನೊಂದ್ ಏನಂತಂದ್ರ ಈ ಹೆಸರೆ ಗೊಬ್ಬರಗಳು ಕಳೆಯ ಸಮಯದಲ್ಲಿ ಒಂದು ಬಿಟ್ರಿಕ್ ಆಸಿಡ್ ಅಂಡ್ ಸಿಟ್ರಿಕ್ ಆಸಿಡ್ ಅಂತ ಒಂದು ಆಸಿಡ್ ಗಳನ್ನ ಏನಂತಂದ್ರ ಬಿಡುಗಡೆ ಆಗ್ತದೆ ಆಕ್ಚುಲಿ. ಸೊ ಈ ಆಸಿಡ್ ಗಳು ಬಿಡುಗಡೆ ಆದಾಗ ಏನಾಗ್ತದೆ ಅಂದ್ರೆ ನಮಗೆ ಭೂಮಿಲಿರುವಂತಹ ಪೋಷಕಾಂಶಗಳು, ಎಲ್ಲಿ ನಾವು ಆ ಭೂಮಿಲಿರುವಂತಹ ಪೋಷಕಾಂಶಗಳು ಹಿಡಿದಿರ್ತಿರ್ತಾವಲ್ಲ ಅಥವಾ ಫಿಕ್ಸ್ ಆಗಿರ್ತಾವ ಅಂತ ಹೇಳ್ತಾರ. ಸೊ ಅದನ್ನ ಬಿಡುಗಡೆ ಮಾಡಿ ಬೆಳೆಗಳಿಗೆ ಸಿಗಂಗ ಮಾಡ್ತಾವ. ಸೊ ನಾವು ಹಸಿರು ಗೊಬ್ಬರಗಳನ್ನ ಬಳಸಬಹುದು. ಇವು ಪ್ರಮುಖವಾಗಿ ನಾವು ಹಸಿರು ಗೊಬ್ಬರ ಅಂದ್ರೆ ಸಣಬು, ದಯಂಚ, ಅಲಸಂದೆ, ಹುರುಳೆ, ಚೌಳೆ ಈ ತರ ನಾವು ಮಾಡಬಹುದು. ಇನ್ನೊಂದು ಹಸಿರಲೆ ಗೊಬ್ಬರ ಅಂತ ಬರ್ತದೆ. ಹಸಿರಲೆ ಗೊಬ್ಬರ ಅಂತಂದ್ರೆ ನಾವು ಈ ಒಂದು ಗ್ಲಿರ್ಸಿಡೆ ಇರ್ಬೋದು, ಸುಭಾಬಲ ಇರ್ಬೋದು, ಹೊಂಗೆ ಇರ್ಬೋದು, ಇವು ನಾವೆಲ್ಲವೇನಂತಂದ್ರೆ ಚೊಗಚೆ ಇರ್ಬೋದು, ಇವನ್ನೆಲ್ಲವನ್ನ ಬದುಗಳ ಮೇಲೆ ಬೆಳೆದು ಸೊ ಅವನೇನಂತಂದ್ರೆ ನಾವು ತಂದು ಕಟಾವು ಮಾಡಿ ಸಾಲುಗಳ ಮಧ್ಯದಲ್ಲಿ ಅಥವಾ ನಾವು ನಮ್ಮ ಹೊಲದ ಮಧ್ಯದಲ್ಲಿ ಅಥವಾ ಸಾಲುಗಳ ಮಧ್ಯದಲ್ಲಿ ಅಥವಾ ಹೊಲಕ್ಕೆಲ್ಲ ನಾವು ಹೊದಿಕೆಯನ್ನು ಹಾಕ್ಬಹುದು. ಸೊ ಅದರಲ್ಲಿರುವಂತಹ ಎಲೆಗಳು ಇರ್ಬೋದು ಅದೆಲ್ಲವೇನಂತಂದ್ರ ಭೂಮಿಗೆ ಸೇರ್ತವು. ಸೊ ನಾವು ಈ ತರ ಹಾಕೋದ್ರಿಂದ ಏನಂದ್ರೆ ಈ ಒಂದು ಹಸಿರು ಗೊಬ್ಬರ ಇರಬಹುದು ಅಥವಾ ಹಸಿರುಲೆ ಗೊಬ್ಬರಗಳನ್ನ ಇವನ್ ನಾವು ಏನಂತಂದ್ರ ಈ ಅರಣ್ಯ ಪ್ರದೇಶದಲ್ಲಿರುವಂತಹ ಒಂದು ಹಸಿರು ಎಲೆ ಗೊಬ್ಬರದ ಏನಂತಂದ್ರ ಟೊಂಗೆಗಳನ್ನು ಸಹ ನಾವು ಕಟಾವು ಮಾಡ್ಕೊಂಡ್ಬಂದು ಸಹ ಏನಂತಂದ್ರ ಭೂಮಿಗೆ ಹಾಕ್ಬಹುದು. ಇದನ್ನ ನಾವು ಅಡಿಕೆ ಗಿಡದ ಸಾಲು ಮಧ್ಯದಲ್ಲಿ ಹಾಕ್ಬಹುದು ಅಥವಾ ನಾವು ಈ ಒಂದು ಮೆಕ್ಕೆಜೋಳ ಬೆಳೆದ್ರೆ ಸಹ ಅದರಲ್ಲಿ ಹಾಕ್ಬಹುದು. ಅಥವಾ ನಾವು ಈ ಭತ್ತವನ್ನು ರಳ್ಳಿ ಹೊರಕ್ಕಿಂತ ಮುಂಚೆ ಭತ್ತದ ಒಂದು ಗದ್ದೆಯಲ್ಲೂ ಸಹ ಏನಂತಂದ್ರೆ ಹಾಕ್ಬಹುದು. ಈ ಒಂದು ಹಸಿರು ಗೊಬ್ಬರ ಮತ್ತೆ ಹಸಿರು ಗೊಬ್ಬರ ಬೆಳಕೊಂಡು ಅದರ ಜೊತೆಗೆ ಈ ರಾಸಾಯನಿಕ ಗೊಬ್ಬರವನ್ನು ಸಹ ಏನಂತಂದ್ರೆ ಬಳಸದ ಕಡಿಮೆ ಮಾಡ್ಕೋಬಹುದು. ಅದಕ್ಕೋಸ್ಕರ ನಾವು ರೈತರು ಹೆಚ್ಚೆಚ್ಚು ನಾವು ಹಸಿರು ಗೊಬ್ಬರ ಮತ್ತು ಹಸಿರು ಗೊಬ್ಬರ ಬೆಳೆ ಅಂತ ಹೇಳ್ತಾ ಮತ್ತೆ ನಿಮ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಮತ್ತೆ ಮುಂದೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಭೇಟಿ ಮಾಡಬಹುದು, ಇಲ್ಲ ನನ್ನ ಒಂದು ಮೊಬೈಲ್ ನಂಬರ್ಗೂ ಸಹ ಏನಂತಂದ್ರೆ ನೀವು ಕರೆ ಮಾಡಬಹುದು. ಸೊ ನನ್ನ ಮೊಬೈಲ್ ನಂಬರ್ 9491906927 ನೀವು ಯಾವಾಗಿದ್ರೂ ಕರೆ ಮಾಡಬಹುದು. ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನ ಬರೀ ಹಸಿರು ಗೊಬ್ಬರ ಅಲ್ಲ ನಮ್ಮ ಕೃಷಿ ಬೆಳೆಗೆ ಸಂಬಂಧಪಟ್ಟಿರ್ಬೋದು ಅಥವಾ ತೋಟಗಾರಿಕೆ ಬೆಳೆಗೆ ಸಂಬಂಧಪಟ್ಟಿರ್ಬೋದು ಅಥವಾ ಸಾವಯವ ಗೊಬ್ಬರಗಳ ತಯಾರಿಕೆಯ ಬಗ್ಗೆಯೂ ಸಹ ಏನಂತಂದ್ರೆ ನೀವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಧನ್ಯವಾದಗಳು, ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆರ್ ಸಿ ಜಗದೀಶ್ ಅಂತೇಳಿ, ಕುಲಪತಿಗಳು ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ವತಿಯಿಂದ ತಮಗೆ ಹೇಳ್ಕೊಳ್ಳೋದಂದ್ರೆ, ನಾವು ಇದೇ ತಿಂಗಳ 29ರಿಂದ ಜೂನ್ 12ರವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ರೈತರಿಗೆ ಏನು ಬೇಕೀಗ, ಬೀಜ ಬೇಕು, ಗೊಬ್ಬರ ಬೇಕು, ಮತ್ತೆ ಸಸಿಗಳ ಬೇಕು, ಅದು ಎಲ್ಲೇ ಸಿಗ್ತವೆ ಅನ್ನೋ ಕಂಪ್ಲೀಟ್ ಪೂರೈಕೆಯನ್ನು ನಾವು ಸಹ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ವಿ. ಇದನ್ನು ನಮ್ಮ ವಿಶ್ವವಿದ್ಯಾಲಯದ 4 ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಂದ್ರೆ ಶಿವಮೊಗ್ಗ, ಚಿತ್ರದುರ್ಗ, ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಸುಮಾರು ಪ್ರತಿ ಒಂದು ಜಿಲ್ಲೆಯಲ್ಲಿ 90 ಹಳ್ಳಿಗಳಿಗೆ ಪ್ರಯಾಣ ಮಾಡಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ನಾವು ಮಾಡಿದ್ವಿ. ಮುಂದಿನ ದಿವಸ ಪ್ರತಿ ಹಂಗಾಮಿನಲ್ಲೂ ಸಹ ಇಂತಹ ಕಾರ್ಯಕ್ರಮವನ್ನು ಮಾಡುವ ವಿಶ್ವಾಸ ನಮ್ಮ ವಿಶ್ವವಿದ್ಯಾಲಯಕ್ಕಿದೆ ಅಂತ ಹೇಳ್ತಾ, ಇದರಲ್ಲಿ ಎಲ್ಲ ರೈತರು, ರೈತ ಮಹಿಳೆಯರು, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಲ್ಲಿ ಭಾಗವಹಿಸಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ಯಶಸ್ವಿ ಮಾಡಬೇಕೆಂದೇಳಿ ಕೃಷಿ ವಿಶ್ವವಿದ್ಯಾಲಯ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೇದಾಗಲಿ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಿರಿಜೇಶ್, ವಿಸ್ತರಣಾ ನಿರ್ದೇಶಕರು ಡಾಕ್ಟರ್ ಆರ್ ಸಿ ಜಗದೀಶ್, ಕುಲಪತಿಗಳು ಡಾಕ್ಟರ್ ಸಿ ಸುನೀಲ್, ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದ ಮುಖ್ಯಸ್ಥರು ಮತ್ತು ಶಿಕಾರಿಪುರ ತಾಲೂಕಿನ ನೆಲವಾಗಿಲು ಗ್ರಾಮದ ಪ್ರಮುಖರು, ರೈತ ಮಹಿಳೆಯರು, ಮಹಿಳೆಯರು, ಪ್ರಗತಿಪರ ಕೃಷಿಕರು ಭಾಗಿಯಾಗಿದ್ದರು. ಇದುವರೆಗೆ ನಿನ್ನೆ ಕೆಳದಿ ಶಿವಪ್ಪ ನಾಯಕ್ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವಿಲೆ ಶಿವಮೊಗ್ಗದ ICARನ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಮತ್ತು ಕೃಷಿ ಹಾಗೂ ಕೃಷಿ ಅವಲಂಬಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ವರದಿ ಪ್ರಸ್ತುತಿ ಕಾರ್ಯಕ್ರಮದ ನಿರ್ಮಾಣ ಡಾ ಎಸ್ ಎಂ ಸುಧಾಕರ್, ನಿರ್ವಹಣೆ ಶ್ರೀ ಎಸ್ ಆರ್ ಭಟ್, ನಿರ್ಮಾಣ ಸಹಾಯ ರೇಷ್ಮಾ ಭದ್ರಾವತಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇದುವರೆಗೂ ನಿನ್ನೆ ನಡೆದಂತಹ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವಿಲೆ ಶಿವಮೊಗ್ಗ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಮತ್ತು ಇತರೆ ಅಭಿವೃದ್ಧಿ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಸಮಾರೋಪ